ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳೋಣ ಹವಾಮಾನ ವರದಿ. ನಮಸ್ಕಾರ ರೈತ ಬಾಂಧವರೇ, ನಾನು ಶಾಂತಪ್ಪ ತುಪ್ರಿಗಮ್ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಹವಾಮಾನ ವಿಭಾಗದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇವಾಗ ನಾನು ಕಳೆದ ವಾರದ ಹವಾಮಾನದ ಪರಿಸ್ಥಿತಿ ಮತ್ತು ಮುಂದಿನ ವಾರದಲ್ಲಿ ನಮಗೆ ಲಭ್ಯವಿರುವ ಹವಾಮಾನದ ಮುನ್ಸೂಚನೆ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ತರ ಒಂದು ಕಾರ್ಯಕ್ರಮಗಳನ್ನ ತಮ್ಮ ಹೊಲಗಳಲ್ಲಿ ರೂಪಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಈಗ ಕಳೆದ ಒಂದು 15 ದಿವಸ ಸುಮಾರು 20 ದಿವಸದಲ್ಲಿಂದ ನಮಗೆ ಮಳೆ ತುಂಬಾನೇ ಕೊರತೆ ಎದ್ದು ಕಾಣ್ತಾ ಇದೆ. ನಮಗೆ ಪ್ರಾರಂಭಿಕ ಹಂತದಲ್ಲಿ ಒಂದು ಒಳ್ಳೆ ಮಳೆ ಬಂತು. ಬಂದ್ಮೇಲೆ ಎಲ್ಲಾ ರೈತರು ಹತ್ತಿ, ತೊಗರಿ, ಈ ಒಂದು ಮುಂಗಾರಿನ ಬೆಳೆಗಳು ತುಂಬಾ ಒಳ್ಳೆ ಬೆಳೆಗಳನ್ನ ಹಾಕಿದ್ರು. ಆಮೇಲೆ ಚೆನ್ನಾಗಿದೆ ಈ ಬೆಳೆಗಳು. ಸೊ ಅದಾದ್ಮೇಲೆ ನಮಗೆ ಈಗ ಸತತವಾಗಿ 20 ದಿವಸದ ಒಂದು ಮಳೆ ಬರದೇ ಇರುವ ಕಾರಣ ರೈತ ಬಾಂಧವರಿಗೆ ಇವಾಗ ನೀರಿನ ಒಂದು ಅವಶ್ಯಕತೆ ಇದೆ. ಸೊ ಆದ್ದರಿಂದ ರೈತ ಬಾಂಧವರು ತಮಗೆ ನೀರಿನ ಮೂಲಗಳ ಅನುಸಾರವಾಗಿ ತಾವು ಈಗ ಒಂದೊಂದು ನೀರು ಕೊಟ್ಟರೆ ತುಂಬಾನೇ ಉತ್ತಮ. ಆಮೇಲೆ ಯಾರಿಗೆ ನೀರು ಕೊಡೋದು ಒಂದು ಲಭ್ಯತೆ ಇರುವುದಿಲ್ಲ ಅವರೆಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಮಣ್ಣಿನಲ್ಲಿರುವ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಾಗ ಏನ್ ಮಾಡ್ಬೇಕು, ಅವಾಗ ಅವಾಗ ನಾವು ಎಡೆಕುಂಟೆಗಳನ್ನ ಹೊಡಿಬೇಕಾಗತ್ತೆ. ಅದರ ಜೊತೆಗೆ ನಾವೇನು ಹುಲ್ಲಿನ ಒಂದು ಹೊದಿಕೆಯನ್ನ ಹಾಕ್ಬೋದು. ಏನಾದ್ರೂ ಕಸ ಅಥವಾ ಹುಲ್ಲು ಏನಾರ ನಿಮ್ಮ ಹೊಲದಲ್ಲಿ ಇತ್ತಪ್ಪ ಅಂತಂದ್ರೆ ಅದನ್ನ ಹಾಕಿದ್ರೆ ನಮಗೇನಾಗತ್ತೆ, ಆ ಮಣ್ಣಿನಲ್ಲಿರೋ ತೇವಾಂಶ ಆವಿಯಾಗದೆ ಇರುವ ಹಾಗೆ ಅದು ಕಾಪಾಡ್ಕೊಳ್ತೈತೆ. ಸೊ ಈ ತರ ಒಂದ್ ಮಾಡ್ಬೇಕು. ಅದಾದ್ಮೇಲೆ ನಾವು ಮತ್ತೆ ಏನ್ ಮಾಡ್ಬೇಕಂತಂದ್ರೆ, ಈಗ ನಮ್ಗೆ ಮುಂದಿನ ಒಂದು ಮಳೆ ಏನರ ಬಂದ್ರೆ ಆ ನೀರ ಹರಿದು ಹೋಗದೆ ಆ ಹೊಲದಲ್ಲಿ ಇಂಗುವ ಹಾಗೆ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಯಾಕಂದ್ರೆ ಅದನ್ನ ನೀರು ಹಿಡಿದಿಟ್ಟುಕೊಳ್ಳುವಾಗೆ ಆ ಒಂದು ಕ್ರಮವನ್ನ ಕೈಗೊಂಡು, ಆಮೇಲೆ ಮತ್ತೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇವಾಗ ನಾವು 99 ಸ್ಪ್ರೇ ಮಾಡ್ಬೇಕಾಗತ್ತೆ 1%. ಈಗ ಸುಮಾರು 50 ದಿವಸದ ಒಂದ್ ಏನರ ಬೆಳೆ ಇತ್ತಪ್ಪ 50-55 ದಿವಸದ ಅಂದ್ರೆ, ಅವಾಗ ನಾವು 1% 99 ಸ್ಪ್ರೇ ಮಾಡ್ಬೇಕಾಗತ್ತೆ. 1% ಅಂತಂದ್ರೆ 10 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ನಾವು ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಇಲ್ಲ ನಿಮ್ ಬೆಳೆ ಇನ್ನು ಸ್ವಲ್ಪ ಸಣ್ಣದಿತ್ತು 35-40 ದಿವಸದ ಈ ತರ ಇತ್ತಂದ್ರೆ ಅಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, 5 ಗ್ರಾಮ್ ಪ್ರತಿ ಲೀಟರ್ಗೆ ನಾವು ಉಪಯೋಗಿಸ್ಬೇಕಾಗತ್ತೆ. ಆಮೇಲೆ ಇನ್ನು ಪೊಟ್ಯಾಸಿಯಂ ನೈಟ್ರೇಟ್ ಅಂತ ಹೇಳ್ತೀವಿ. ಸೊ ಇದನ್ನ ಸಹ ನಾವು ಸಿಂಪರಣೆ ಮಾಡಿದರೆ ಒಂದು ಬರ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ತೈತೆ ಬೆಳೆಗಳಲ್ಲಿ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕು, ಅದು ಸಹ ನಮಗೆ ಈಗ 35-40 ದಿವಸ ಇತ್ತಂದ್ರೆ 5 ಗ್ರಾಮ್, 50-55 ದಿವಸದ ಒಂದು ಬೆಳೆ ಇತ್ತಪ್ಪ ಅಂತಂದ್ರೆ ಅದಕ್ಕೆ ನಾವು 10 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಕೈಗೊಳ್ಬೇಕಾಗತ್ತೆ. ಸೊ ಈ ತರ ಒಂದು ಸಿಂಪರಣೆ ಕೈಗೊಂಡ್ರೆ ನಮ್ಗೇನಾಗುತ್ತೆ, ಆ ಬರ ನಿರೋಧಕ ಶಕ್ತಿಯಿಂದ ಬೆಳೆಗಳು ಉತ್ತಮವಾಗಿ ಬರಲು ಸಾಧ್ಯವಾಗುತ್ತೆ. ಯಾಕಂದ್ರೆ ಮುಂದಿನ ಒಂದು ವಾರದಲ್ಲಿ ಸುಮಾರು 3-4 ದಿವಸ ಇನ್ನು ಯಾವುದೇ ಒಂದು ಒಳ್ಳೆ ಮಳೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಆದ್ದರಿಂದ ಏನ್ ಮಾಡಬೇಕು, ಈ ಒಂದು ಕ್ರಮಗಳನ್ನ ತಮ್ಮ ಹೊಲಗಳಲ್ಲಿ ಅಳವಡಿಸಿಕೊಳ್ಬೇಕು. ಮಳೆ ಎಲ್ಲಾದರೂ ಸ್ವಲ್ಪ ತುಂಬಾ ವಿರಳವಾಗಿ ಅಲ್ಲಲ್ಲಿ ತುಂತುರು ಮಳೆ ಮಾತ್ರ ಆಗ್ಬಹುದು ಅಷ್ಟೇ, ಒಂದು ಉತ್ತಮ ಮಳೆ ಆಗುವ ಸಾಧ್ಯತೆ ತುಂಬಾನೇ ನಮ್ಗೆ ಕಡಿಮೆ ಐತಿ. ಹಾಗೇನೆ ಈಗ ನಾವು ಮೆಣಸಿನಕಾಯಿಯಲ್ಲಿ ನೋಡೋದಾದ್ರೆ ಏನಾಗುತ್ತೆ, ಕಾಯಿ ಕೊರದ ಒಂದು ಹುಳ ಬರುತ್ತೆ, ಅದಕ್ಕೆ 1 ಗ್ರಾಮ್ ಥಯೋಡಿಕಾರ್ಬನ್ ನ ಸಿಂಪರಣೆ ಮಾಡಬಹುದು. ಅದೇ ರೀತಿ ಈಗ ನಾವು ಮೆಣಸಿನ ಗಿಡದಲ್ಲಿ ಸಸಿ ಸಾಯುವ ಒಂದು ರೋಗ ಬರ್ತಾ ಇರುತ್ತೆ, ಎಲ್ಲಾದ್ರೂ ಜಾಸ್ತಿ ನೀರು ಅಥವಾ ಮಳೆ ಬಂದ್ಮೇಲೆ ನೀರ್ ನಿಂತ್ಮೇಲೆ ಈ ತರ ಒಂದು ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ ನಾವ್ ಏನ್ ಮಾಡಬೇಕು, 3 ಗ್ರಾಮ್ ಕ್ಯಾಪ್ಟನ್ ಅಥವಾ 2 ಗ್ರಾಮ್ ಕಾರ್ಬನ್ಡೈಜಿಂಗ್ ಶಿಲೀಂಧ್ರ ನಾಶಕವನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಸಿ ಮಡಿಗೆ ಹಾಕ್ಬೇಕಾಗತ್ತೆ. ಆಮೇಲೆ ಹತ್ತಿಯಲ್ಲಿ ರಸ ಇರುವ ಕೀಟಗಳ ಹಾವಳಿ ಇರುತ್ತೆ, ಅದಕ್ಕಾಗಿ ನಾವು 0.3 ಗ್ರಾಮ್ ಪ್ಲೋನಿಕಮೈಡ್ ಅಂತ ಹೇಳ್ತೀವಿ 50 WG ಅಥವಾ 0.3 ಗ್ರಾಮ್ ಡೈನೋಟಿಫುರಾನ್ ಅಂತ ಹೇಳ್ತೀವಿ 20 HG. ಸೊ ಈ ತರ ಒಂದು ಸಿಂಪರಣೆಯನ್ನ ನಾವು ಕೈಗೊಳ್ಬೇಕು, ಅದು ಪ್ರತಿ ಲೀಟರ್ ನೀರಿಗೆ ಬೆರೆಸಿ. ಆಮೇಲೆ ಈಗ ಸುಮಾರು ತಮ್ಮ ಬೆಳೆ ಲೇಟ್ ಆಗಿ ಏನಾರ ಹಾಕಿದ್ರೆ ಹತ್ತಿ ಸುಮಾರು 25 ಅಥವಾ 30 ದಿವಸದ ಒಂದು ಬೆಳೆ ಇತ್ತಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತರ ಬೇಸಾಯ ಮಾಡ್ಬೇಕು, ಕಸ ಇದ್ರೆ ಕಸನ ತೆಗೆದಾಕ್ಬೇಕು. ಆಮೇಲೆ ನಿಮ್ ಹೊಲದಲ್ಲಿ ಈಗ ಕಸದ ಎಣ್ಣೆ ಏನರ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಕಸ ಈಗ ನಾವು ಅಗಲೇಲಿ ಕಸ ಇತ್ತಪ್ಪ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು 300 ಮಿಲಿಲೀಟರ್ ಪೆರಿಥಿಯೋಬ್ಯಾಕ್ ಸೋಡಿಯಂ ನ ನಾವು ಸಿಂಪರಣೆ ಮಾಡ್ಬೇಕಾಗತ್ತೆ. ಇಲ್ಲ ನಮಗೆ ಹುಲ್ಲು ಜಾತಿಯ ಕಳೆ ಜಾಸ್ತಿ ಇತ್ತಪ್ಪ ಅಂತಂದ್ರೆ 300 ಮಿಲಿಲೀಟರ್ ಫ್ಯೂಜಲೋಪಾಪ್ ಇತ್ತಲ್ಲ 5 EC ಅಂತ ಹೇಳ್ತೀವಿ. ಸೊ ಈ ಒಂದು ಕಳೆನಾಶಕವನ್ನ ನಾವು ಸುಮಾರು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯಾಗಿ ಕೈಗೊಂಡ್ರೆ ನಾವು ಈ ಕಸದ ಹತೋಟಿ ಮಾಡ್ಬೋದು. ಹಾಗೆ ರೈತ ಬಂದವರು ಈಗ ನಮಗೆ ಶೇಂಗಾ ಬೆಳೆಯಲ್ಲಿ ಟ್ರಿಪ್ಸ್ ಮತ್ತು ಜೀಗಿ ಹುಳಿನ ಒಂದು ಬಾಧೆ ಕಾಣಿಸ್ತಾ ಇದೆ ಅಲ್ಲಲ್ಲಿ, ನಾವ್ ಏನ್ ಮಾಡಕಪ್ಪ ಅದರ ಹತೋಟಿಗಾಗಿ ಅಂದ್ರೆ ಡೈಮಿಥೋಯೇಟ್ ಅಂತ ಹೇಳ್ತೇವೆ. ಸೊ ಅದು 1.75 ಮಿಲಿಲೀಟರ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯಾಗಿ ಕೈಗೊಳ್ಬಹುದು. ಆಮೇಲೆ ಶೇಂಗಾದಲ್ಲಿ ಈಗ ಎಲೆ ಸುರುಳಿ ಪೂಚಿ ಈ ತರ ಏನರ ಬಂತಪ್ಪ ಅಂತಂದ್ರೆ ಅದಕ್ಕೇನು 2 ಮಿಲಿಲೀಟರ್ ಪ್ರೊಪನಫಾಸ್ 50 EC ಅಂತ ಹೇಳ್ತೀವಿ, ಇದನ್ನ ಸಿಂಪರಣೆಯಾಗಿ ಕೈಗೊಳ್ಬಹುದು. ಇಲ್ಲ 0.12 ಮಿಲಿಲೀಟರ್ ಸ್ಪೈನೋಸೈಡ್ ಅಂತ ಹೇಳ್ತೀವಿ, ಅಥವಾ 1 ಮಿಲಿಲೀಟರ್ ಮೊನೋಕ್ರೋಟೋಫಾಸ್ 36 SL ರೂಪದಲ್ಲಿ ಸಿಗ್ತೈತಿ, ಅದನ್ನ ಸಿಂಪರಣೆ ಮಾಡಿದ್ರೆ ಈ ಒಂದು ಎಲೆ ಸುರುಳಿ ಪೂಚಿ ಒಂದು ಕೀಟದ ಬಾಧೆಯಿಂದ ತಪ್ಪಿಸಬಹುದು. ಆಮೇಲೆ ಭತ್ತದಲ್ಲಿ ಈಗ ಸುಮಾರು ನಾಟಿ ಮಾಡಿ 3 ಅಥವಾ 6 ವಾರ ಏನರ ಆಗಿತ್ತಂದ್ರೆ ತೆನೆ ಬರುವ ಒಂದು ಹಂತದಲ್ಲಿ ನಾವು ಎಕರೆಗೆ 10 kg ಸಾರಜನಕವನ್ನ ಮೇಲು ಗೊಬ್ಬರವಾಗಿ ಕೊಡ್ಬೇಕು. ಆಮೇಲೆ ಭತ್ತದಲ್ಲಿ ಈಗ ಆನೆಕೊಂಬು ಕಣೆ ನೊಣ ಅಂತ ಈ ತರ ಏನರ ಬಂತಂದ್ರೆ ಅದಕ್ಕೆ 2.5 ಮಿಲಿಲೀಟರ್ ಕಾರ್ಬೋಸ್ಪ್ಯಾನ್ 25 EC ಅಂತ ಹೇಳ್ತೀವಿ, ಅಥವಾ 1 ಮಿಲಿಲೀಟರ್ ಪಿಪ್ರೋನಿಲ್ಲನ ಪ್ರತಿ ಲೀಟರ್ ನೀರಿಗೆ ಬರೆಸಿ ನಾವು ಸಿಂಪರಣೆಯಾಗಿ ಕೈಗೊಳ್ಬಹುದು. ಆಮೇಲೆ ತೊಗರಿಯಲ್ಲಿ ಏನಾಗಿದೆ ಗೊಡ್ಡು ರೋಗ ಈ ತರ ಏನಾರ ಬಂತಂದ್ರೆ ಆ ತರ ಏನು ರೋಗ ಬಂದ ಗಿಡಗಳನ್ನ ಕಿತ್ತಾಕಿ ಸುಟ್ಟು ಹಾಕ್ಬೇಕಾಗತ್ತೆ, ಇಲ್ಲಾಂದ್ರೆ ಗಿಡದಿಂದ ಗಿಡಕ್ಕೆ ಬರುವ ಸಾಧ್ಯತೆಗಳನ್ನ ಜಾಸ್ತಿ ಇರ್ತವೆ. ಆಮೇಲೆ ಮುಂಜಾಗ್ರತಾ ಕ್ರಮವಾಗಿ ನಾವು ಏನ್ ಮಾಡಕಪ್ಪ ಅಂತಂದ್ರೆ 2.5 ಮಿಲಿಲೀಟರ್ ಡೈಕೋಫಾಲ್ 18.5 EC ರೂಪದಲ್ಲಿ ಸಿಗ್ತೈತಿ, ಇಲ್ಲ ಆಕ್ಸಿಡೆಮೆಟಾನ್ ಅಂತ ಸಿಗ್ತೈತಿ, ಇದನ್ನ ಪ್ರತಿ ಲೀಟರ್ ನೀರಿಗೆ ಬರ ಸಿಂಪರಣೆ ಮಾಡ್ಬೋದು. ಆಮೇಲೆ ಈಗ ತೊಗರಿಯಲ್ಲಿಯೂ ತಾವು ಕಸದ ಎಣ್ಣೆ ಏನರ ಯೂಸ್ ಮಾಡ್ಬೇಕು ಕಸ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಅದಕ್ಕಾಗಿ ನಾವು ಏನ್ ಮಾಡ್ಬೇಕು 300 ಮಿಲಿಲೀಟರ್ ಕಬ್ಬಿನ ಸಲ್ಫೇಟ್ ಗೊಬ್ಬರದ ಜೊತೆಗೆ ನಾವು ಸಮ ಪ್ರಮಾಣದಲ್ಲಿ ಹಾಕ್ಬೇಕಾಗತ್ತೆ. ಆಮೇಲೆ ಈಗ ಕಸದ ಎಣ್ಣೆ ನಾವು ಯೂಸ್ ಮಾಡ್ಬೇಕಪ್ಪ ತೊಗರಿಯಲ್ಲಿ ಅಂದ್ರೆ ನಾವು ಇಮೇಜಿಟಪರ್ ತೊಗರಿಯಲ್ಲಿ ಹಾಕ್ಬೇಕು, ಆಮೇಲೆ ಹತ್ತಿಯಲ್ಲಿ ನಾವು ಪೆರಿಥಿಯೋಬ್ಯಾಕ್ ಸೋಡಿಯಂ ಅಂತ ಇರುತ್ತೆ, ಸೊ ಅದನ್ನ ಮಾತ್ರ ನಾವು ಯೂಸ್ ಮಾಡ್ಬೇಕಾಗತ್ತೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು ಅದ್ರದ್ದು ಇದಕ್ಕೆ ಇದ್ರದ್ದಕ್ಕೆ ಅಂತ. ಓಕೆ, ಸೊ ಹೀಗೆ ಅದನ್ನ ತೊಗರಿಗೆ ಇಮೇಜಿಟಪರ್ ಇದ್ದಿದ್ದ ನಾವು ಯೂಸ್ ಮಾಡ್ಬೇಕು, ಹತ್ತಿಗೆ ನಾವು ಪೆರಿಥಿಯೋಬ್ಯಾಕ್ ಸೋಡಿಯಂ ಅಂತ ಇದೆ ಅದನ್ನ ಮಾತ್ರ ಯೂಸ್ ಮಾಡ್ಬೇಕು. ಆಮೇಲೆ ಹೆಸರಿಗೆ ಏನಾಗುತ್ತೆ ಬೂದಿ ರೋಗ ಏನರ ಬಂತಂದ್ರೆ 1 ಮಿಲಿಲೀಟರ್ ಪ್ರೊಫಿಕ್ನೋಜೋಲ್ ಅಂತ ಇರುತ್ತೆ, ಅಥವಾ 3 ಗ್ರಾಮ್ ವೆಟೇಬಲ್ ಸಲ್ಫರ್ ಅಥವಾ 2 ಗ್ರಾಮ್ ಕಾರ್ಬನ್ ಡೈಜಿನ್ ಶಿಲೀಂಧ್ರ ನಾಶಕ ಅನ್ನ ನಾವು ಸಿಂಪರಣೆ ಮಾಡ್ಬೋದು. ಆಮೇಲೆ ಹೆಸರಿಗೆ ಏನರ ಎಲೆ ತಿನ್ನುವ ಕೀಟ ಏನರ ಬಂದಿತ್ತಂದ್ರೆ 1.7 ಮಿಲಿಲೀಟರ್ ಡೈಮಿಥೋಯೇಟ್ ಅಂತ ಹೇಳ್ತೀವಿ, ಅದನ್ನ ಸಿಂಪರಣೆ ಮಾಡ್ಬೋದು. ಆಮೇಲೆ ಈಗ ಗೋವಿನ ಜೋಳದಲ್ಲಿ ನಮ್ಗೆ ಕಸದ ಒಂದು ಪ್ರಾಬ್ಲಮ್ ಇತ್ತಂತಂದ್ರೆ 80% ಸೋಡಿಯಂ ಲವಣ ಅಂತ ಸಿಗ್ತೈತೆ, ಅದು 0.8 ಕಿಲೋಗ್ರಾಮ್ ಅನ್ನ ಸಿಂಪರಣೆ ಮಾಡ್ಬೋದು, ಅದು 20-25 ದಿವಸದ ಒಳಗಾಗಿ. ಅದೇ ರೀತಿ ಈಗ ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗ ಬರ್ತಾ ಇದೆ ಅಲ್ಲಲ್ಲಿ, ಆಮೇಲೆ ಅದು ಆ ತರ ಬಂದ ಒಂದು ಗಿಡ ಏನ್ ಮಾಡ್ಬೇಕು ಕಿತ್ತಿ ನಾವು ಸುಟ್ಟಾಕ್ಬೇಕು, ಹಾಗೆ ಬಿಟ್ರೆ ಏನಾಗುತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಬಂದು ನಮ್ಮ ಹೊಲದಲ್ಲೆಲ್ಲ ಅದನ್ನ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಅದಕ್ಕಾಗಿ ನಾವು ಏನ್ ಮಾಡ್ಬೇಕು 0.25 ಮಿಲಿಲೀಟರ್ ಇಮಿಡಾಕ್ಲೋಪಿಡ್ ಅಂತ ಹೇಳ್ತೇವೆ, 7.8 SL ರೂಪದಲ್ಲಿ ಸಿಗ್ತೈತಿ, ಅದನ್ನ ಅವನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಹೀಗೆ ರೈತ ಬಂದವರೆ ನಮಗೆ ಮುಂದಿನ ವಾರದಲ್ಲಿ ಇನ್ನೂ 4-5 ದಿವಸ ಯಾವುದೇ ಮಳೆ ಬರುವ ಸಾಧ್ಯತೆ ಇಲ್ಲ, ಬಂದರೆ ಅಲ್ಲಲ್ಲಿ ತುಂತುರು ಮಳೆ ಮಾತ್ರ ಆಗ್ಬಹುದು. ಸೊ ಆದ್ದರಿಂದ ಈ ಒಂದು ಮಣ್ಣಿನ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಒಂದು ಕ್ರಮಗಳನ್ನು ಮತ್ತು ಈ ಒಂದು ಉಳಿದ ಕೃಷಿ ಸಲಹೆಗಳನ್ನು ತಾವು ಪಾಲಿಸಿ ಉತ್ತಮ ಬೆಳೆ ಪಡೆಯಬಹುದು. ಸೊ ಇಷ್ಟು ಹೇಳಿ ನಾನು ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು ಬೇಗ ಸಂದೇಶವಿದು ಸಂದೇಶವಿದು ಘನ ಸಂದೇಶವಿದು ಘನ ಸಂದೇಶವಿದು. ಇದುವರೆಗೆ ಹವಾಮಾನ ವರದಿ ಕೇಳಿದಿರಿ.

ಪ್ರತಿಯೊಂದು ಭಾಗಕ್ಕೆ ಪ್ರತಿನಿಧಿಸುವಂತೆ ಒಂದು ಮಿಶ್ರ ಮಾದರಿಯನ್ನು ಪರೀಕ್ಷೆಗೆ ನೀಡಬೇಕಾಗುತ್ತದೆ. ರೈತರಿಗೆ ಸಲಹೆ ಕೇಳಿದಿರಿ, ಈಗ ಕೇಳೋಣ ಕೃಷಿ ಗೀತೆ. ಎಂಬತ್ತು ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಹಿಂದೆ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ